ಅದು ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕು. ರೈತರು ತಮ್ಮ ಮನವರಿಕೆಯಿಂದ ಅದನ್ನ ಮಾಡಬೇಕು. ನಾವು ಎಷ್ಟೋ ಹೇಳ್ತೀವಿ, ಬಟ್ ಅವರಾಗಿ ಮಾಡ್ಕೋಬೇಕಾಗುತ್ತೆ. ಒಳ್ಳೆಯದು ಡಾಕ್ಟರ್ ಪ್ರಭುರಾಜ್ ಅವರು, ಇದುವರೆಗೆ ಸಮಗ್ರ ಕೀಟ ನಿರ್ವಹಣೆ ಕೆಲವೊಂದಿಷ್ಟು ವಿಷಯವನ್ನು ರೈತರಿಗೆ ತಿಳಿಸಿಕೊಟ್ಟಿದ್ದೀರಿ. ರೈತರು ಆದಷ್ಟು ಕೀಟನಾಶಕವನ್ನು ಕಡಿಮೆ ಬಳಸುವಂಥ ಪ್ರಯತ್ನವನ್ನು ಮಾಡಲಿ, ಜೊತೆಗೆ ಯಾವ ಕೀಟ ಬಂದಿದೆ, ಯಾವ ಒಂದು ಕೀಟನಾಶಕ ಹೊಡಿಬೇಕು, ಮತ್ತು ಹೇಗೆ ಇದನ್ನು ಸಮಗ್ರವಾಗಿ ಹತೋಟಿ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ರೈತರು ತಿಳ್ಕೊಂಡ್ರೆ ಖಂಡಿತ ನಮ್ಮ ಕೀಟನಾಶಕ ಬಳಕೆ ಕಡಿಮೆ ಆಗುತ್ತೆ, ಪರಿಸರ ಸಂರಕ್ಷಣೆ ಆಗುತ್ತೆ, ಒಳ್ಳೆಯ ಆಹಾರ ಉತ್ಪಾದನೆ ಆಗುತ್ತೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರೆಲ್ಲ ವಿಚಾರ ಮಾಡಲಿ ಅಂತೇಳಿ ನಾನು ಮಾಹಿತಿ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೀಟ ನಿರ್ವಹಣೆಯ ಮಹತ್ವ, ತತ್ವಗಳು ಮತ್ತು ರಾಸಾಯನಿಕ ಕೀಟನಾಶಕ ಮಿತ ಬಳಕೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಭಾವಲತಿ. ಅತ್ಯಂತ ವಿಶ್ವಾಸಾರ್ಹ ಜುವೆಲರ್ ಮಲ್ಬಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಈಗ ರಾಯಚೂರಿನಲ್ಲಿ ತೆರೆದಿದೆ. ಪಡೆಯಿರಿ ನವನವೀನ ಜುವೆಲ್ಲರಿ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಡಿಸೈನ್ಸ್ಗಳ ಮೇಲೆ ಅನ್ಮ್ಯಾಚ್ಡ್ ಶ್ರೇಣಿ. ಪ್ರತಿ 30,000 ರೂಪಾಯಿಗಳ ಪರ್ಚೇಸ್ ಮೇಲೆ 100 mg ಅಷ್ಟು ಗೋಲ್ಡನ್ ಗಿಫ್ಟ್ ಹಾಗೂ 250 mg ಗೋಲ್ಡ್ ಕಾಯಿನ್ ಪಡೆಯಿರಿ. ವ್ಯಾಲ್ಯೂ ಇಕ್ವಿವಲೆಂಟ್ ಆಫ್ ಡೈಮಂಡ್, ಜೆಮ್ ಸ್ಟೋನ್ ಹಾಗೂ ಪೊಲ್ಕೆ ಡಿಸೈನ್ಸ್ ಮೇಲೆ. ಈ ಕೊಡುಗೆ April 23 ಲಭ್ಯ. ಮಲ್ಬಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಸ್ಟೇಷನ್ ರೋಡ್ ಆಪೋಸಿಟ್ ರಾಮ್ ಮಂದಿರ್, ರಾಯಚೂರ್. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು. ರಾಯಚೂರು ಮಾರುಕಟ್ಟೆ ಸಜ್ಜೆ ಕನಿಷ್ಠ 2,466 ರೂಪಾಯಿಗಳಿಂದ ಗರಿಷ್ಠ 2,651 ರೂಪಾಯಿಗಳವರೆಗೆ. ಕಡಲೆಕಾಳು 4,806 ರೂಪಾಯಿಗಳಿಂದ 5,050 ರೂಪಾಯಿಗಳವರೆಗ�್ಗೆ. ಹತ್ತಿ ಹೈಬ್ರಿಡ್ 7,000 ರೂಪಾಯಿಗಳಿಂದ 7,090 ರೂಪಾಯಿಗಳವರೆಗೆ. ಅಲಸಂದೆ 6,003 ರೂಪಾಯಿಗಳಿಂದ 7,030 ರೂಪಾಯಿಗಳವರೆಗೆ. ಹೆಸರುಕಾಳು 3,666 ರೂಪಾಯಿಗಳು. ಶೇಂಗಾ ಗುಂಗುರಿ 4,238 ರೂಪಾಯಿಗಳಿಂದ 7,169 ರೂಪಾಯಿಗಳವರೆಗೆ. ಹೈಬ್ರಿಡ್ ಜೋಳ 2,951 ರೂಪಾಯಿಗಳು. ಭತ್ತ ಸೋನಮಸೂರೆ 1,819 ರೂಪಾಯಿಗಳಿಂದ 2,365 ರೂಪಾಯಿಗಳವರೆಗೆ. ಸೂರ್ಯಕಾಂತಿ 4,255 ರೂಪಾಯಿಗಳಿಂದ 4,655 ರೂಪಾಯಿಗಳವರೆಗೆ. ಕೆಂಪು ತೊಗರಿ 4,000 ರೂಪಾಯಿಗಳಿಂದ 8,365 ರೂಪಾಯಿಗಳವರೆಗೆ. ಬಿಳಿ ತೊಗರೆ 7,689 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದುವರೆಗೆ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:19. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಗಿಯಿಂದ ದೋಸೆ ಮತ್ತು ರೊಟ್ಟಿ ತಯಾರಿಸುವ ವಿಧಾನ. ಭಾಗವಹಿಸುವ ತಜ್ಞರು ಡಾಕ್ಟರ್ ಕವಿತಾ ಉಳ್ಳಿಕಾಸಿ, ಕೃಷಿ ವಿಶ್ವವಿದ್ಯಾಲಯ, ಗಂಗಾವತಿ. ಇವತ್ತಿನ ಸಿರಿತನದ ಸಿರಿಧಾನ್ಯಗಳು ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ಇವತ್ತು ನಮ್ಮೊಂದಿಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನ ತಜ್ಞರಾದಂಥ ಡಾಕ್ಟರ್ ಕವಿತಾ ಉಳ್ಳಿಕಾಸಿ ಅವರು ನಮ್ಮೊಂದಿಗಿದ್ದಾರೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ರಾಗಿಯಿಂದ

ಆದ್ರಿಂದ ನಾವು ಅವಲಕ್ಕಿಯನ್ನ ಸೇರಿಸ್ಬಿಟ್ಟು ಮಾಡ್ತೇವೆ. ಆದ್ರೆ ಈಗ ನಾವೊಂದು ರಾಗಿನ ನಾವು ನೀವ್ ಹೇಳಿದ ಹಾಗೆ ಕ್ರಿಸ್ಪಿಯಾಗಿ ಬರ್ಬೇಕಂತಂದ್ರೆ ನಾವು ರಾಗಿಯ ಒಂದು ದೋಸೆ ಮಾಡ್ಬೇಕಾದ್ರೆ ನೆನೆಸ್ಬೇಕಾದ್ರೇನೆ ಅದು ಮೊದಲು ಚೆನ್ನಾಗಿ ನೆನೆಬೇಕು. ರಾಗಿ ದೋಸೆ ಅಕ್ಕಿ ದೋಸೆ ಆಗಿ 6 ತಾಸು ನೆನೆಸೋಂಗಿಲ್ಲ, 8-10 ತಾಸು ನೆನೆಸ್ಬೇಕು ಕಾಳನ್ನು ಉಪಯೋಗಿಸ್ತಾ ಇದ್ರೆ. ಹಿಟ್ಟಾದ್ರೆ 6 ತಾಸು ಸಾಕು. ಇದರ ಜೊತೆಗೆ ನಾವು ಮಸಾಲೆ ದೋಸೆ ಮಾಡ್ತೀವಿ ಅಂದ್ರೆ ಕಡಲೆ ಬೇಳೆ ಹಾಕೋಬಹುದು ಅಥವಾ ಬೇರೆ ಒಂದೆರಡು ಬೇಳೆಗಳನ್ನ ನಮಗೆ ಪೌಷ್ಟಿಕವಾಗಿ ಬರ್ಲಿಕ್ಕೆ ಅಲಸಂದಿ ಕಾಳು ಹಾಕೋಬಹುದು ಅಥವಾ ಬೇರೆ ಒಂದೆರಡು ತೊಗರಿ ಬೇಳೆ ಸಹ ನಾವು ಸೇರಿಸಬಹುದು. ಒಳ್ಳೇದು ಡಾಕ್ಟರ್ ಕವಿತಾ ಉಳ್ಳಿಕಾಶಿ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಿ ನಮ್ಮ ಕೇಳುಗರಿಗೆ ಈ ಒಂದು ರಾಗಿ ದೋಸೆ ಮತ್ತು ರೊಟ್ಟಿ ಬಗ್ಗೆ? ರಾಗಿಗೆ ಎಲ್ಲರಿಗೂ ಮೂಗು